ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಇಬ್ಬಲೂರು ಜಂಕ್ಷನ್ನಿಂದ ಟಿನ್ ಫ್ಯಾಕ್ಟರಿವರೆಗೆ ಇಂದು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ಮತ್ತು ಸ್ವಚ್ಛತಾ ಅಭಿಯಾನ ಕೈಗೊಳ್ಳಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ, 14 ಉಪಜಾತಿಗಳನ್ನು ಕೈಬಿಟ್ಟ ಹಿಂದುಳಿದ ವರ್ಗಗಳ ಆಯೋಗ. ಬೆಂಗಳೂರಿನ ನಿಮಾನ್ಸ್ನಲ್ಲಿ 10ನೇ ರಾಷ್ಟೀಯ ಆಯುರ್ವೇದ ದಿನಾಚರಣೆ, ಆಯುರ್ವೇದದ ಮಹತ್ವ ಸಾರಿದ ಕಾರ್ಯಕ್ರಮ. ರಾಜ್ಯದೆಲ್ಲೆಡೆ ಇಂದು ಪೌರ ಕಾರ್ಮಿಕರ ದಿನಾಚರಣೆ, ಸ್ವಚ್ಛ ಭಾರತ್ ಮಿಷನ್ ಯಶಸ್ವಿಗೊಳಿಸಲು ಕರೆ. ಹಾಗೂ ಕನ್ನಡದ ಕಂದೀಲು ಸನ್ಫ್ಲವರ್ಸ್ಗೆ 71ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.05. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1-5-5-1 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1-5-5-1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಮಳೆ ನಂತರ ಏಲಕ್ಕಿ ತೋಟಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ. ಈಗ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಗಾರು ಮಳೆ ನಂತರ ಏಲಕ್ಕಿ ಬೆಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನಲ್ಲಿರುವಂತಹ ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದಂಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರೇ. ನಮಸ್ಕಾರ. ಮುಂಗಾರು ಮಳೆ ನಂತರ ಏಲಕ್ಕಿ ಬೆಳೆನಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಏಲಕ್ಕಿನ ತಗೊಂಡ್ರೆ ಕೊಡಗು ಮತ್ತು ನಮ್ಮ ಕರ್ನಾಟಕದಲ್ಲಿ ಕೆಲವರು ತುಂಬ ಚೆನ್ನಾಗಿ ಬೆಳೀತಿದ್ದಾರೆ, ಕೆಲವರು ಸ್ವಲ್ಪ ಮಟ್ಟಿಗೆ ಬೆಳೀತಾ ಇದ್ದಾರೆ. ಅಂದರೆ ಈ ವರ್ಷ ಬಂದ ಹೆಚ್ಚಿನ ಮಳೆಯಿಂದ ಯಾವ ರೀತಿ ಪ್ರಭಾವ ಆಗಿದೆ ಏಲಕ್ಕಿ ಬೆಳೆಗೆ? ಮಳೆ ಶುರುವಾಗಿದ್ದರಿಂದ ಏಲಕ್ಕಿಗೆ ಉತ್ತಮವಾಗಿ ಪ್ರಯೋಜನ ಆಯಿತು. ಓ, ಅದು ಧನಾತ್ಮಕ ಪರಿಣಾಮ ಆಗಿದೆ. ಸೊ ಇತ್ತೀಚೆಗೆ ಮಳೆ ಜಾಸ್ತಿ ಆದ್ದರಿಂದ ಕೊಳೆ ರೋಗಗಳು ಜಾಸ್ತಿ ಆಗ್ತಾ ಇದೆ. ಬುಡ ಕೊಳೆ ರೋಗ ಇಂಥದ್ದು ಯಾಕೆಂದರೆ ಕಂಟಿನ್ಯೂಸ್ ಮಳೆ ಬೀಳಿದ್ರಿಂದ. ಮತ್ತು ನೆಡಲಿಕ್ಕೆ ಬಹಳ ಪ್ರಯೋಜನ ಆಯಿತು, ಏಲಕ್ಕಿ ನೆಡಲಿಕ್ಕೆ. ಸೊ ಡೈಲಿ ಮಳೆ ಬರ್ತಾ ಇರೋದ್ರಿಂದ ಏಲಕ್ಕಿಯನ್ನು ಒಂದು ಸ್ವಲ್ಪ ಮೇಲೆ ನೆಡೋರಿಗೆ, ಗುಂಡಿಯಲ್ಲಿ ನೆಡೋರಿಗೆ ಕೊಳೆ ಬಂದ್ಬಿಡುತ್ತೆ. ನಾವು ಯಾವಾಗಲೂ ಏನು ನೆಡುವಾಗ ತೇಲ್ಸಿಮ್ ನೆಡೋರಿಗೆ, ಎಕ್ಸ್ಪೆಷಲಿ ಸಕ್ಕರ್ಸ್ ಎಲ್ಲ ಪ್ಲಾಂಟ್ ಮಾಡೋರಿಗೆ. ಸೊ ಈ ಥರ ಮಳೆ ಬೀಳ್ತಾನೆ ಇದ್ರೆ ಸಕ್ಕರ್ಸನ್ನು ನೆಡೋದ್ರಿಂದ ನಮಗೆ ಗಿಡ ಚೆನ್ನಾಗುತ್ತೆ. ಸೊ ಅದು ಮತ್ತು ನೀರು ನಿಲ್ದಂಗೆ ನೋಡ್ಕೊಬೇಕಿತ್ತು, ನೀರು ನಿಲ್ಲಬಾರ್ದು ಗುಂಡಿಯಲ್ಲಿ. ಸಣ್ಣ ಸಣ್ಣ ದೀಪದ ಚರಂಡಿಗಳನ್ನು ಮಾಡಿ ಅದಕ್ಕೆ ಪ್ರತಿ 2 ಲೈನ್ಗೆ ಒಂದು ಚರಂಡಿಯನ್ನು ಮಾಡಿ ಮತ್ತು ಪ್ರತಿ ಗುಂಡಿಗೂ ಒಂದು ಸಣ್ಣ ಚರಂಡಿ ಮಾಡಿ ನೀರನ್ನು ಹೊರಗಡೆ ಬಿಟ್ಕೊಂಡು ಮಾಡೋದ್ರಿಂದ ಏಲಕ್ಕಿ ಚೆನ್ನಾಗಿ ಬೆಳೆಯುತ್ತೆ. ಸೊ ಈಗ ಮಳೆ ಇನ್ನೇನು ಕಡಿಮೆ ಆಗುತ್ತೆ, ಇನ್ನು ಬೇರೆ ಬೇರೆ ಕೆಲಸಗಳು ಅಂದರೆ ನಾರ್ಮಲಿ ಏಪ್ರಿಲ್ ಮೇನಲ್ಲಿ ನಾವು ನೆರಳು ನಿಯಂತ್ರಣ ಮಾಡ್ಕೊಂಡಿರ್ತೇವೆ. ಸೊ ತಿರುಗಾ ಏನಾದರೂ ನೆರಳು ಜಾಸ್ತಿ ಇದ್ದರೆ ಸ್ವಲ್ಪ ಮಟ್ಟಿಗೆ ನೆರಳನ್ನು ತಗೊಳ್ಳೋದು ಒಳ್ಳೆಯದು. ನಾರ್ಮಲಿ ತೆಗೆಯೋದಿಲ್ಲ ಮಳೆ, ಒಂದು ಈಗ ನೆರಳು ಕಡಿಮೆ ಜಾಸ್ತಿ ಇದ್ದರೆ ತಕ್ಕೋಬೇಕಾಗುತ್ತೆ. ಯಾರಿಗೆ ಮಳೆ ಬೇಗ ಶುರುವಾಗ್ಬಿಡ್ತು ಏನು ಮಾಡಲಿಕ್ಕೆ ಆಗಿಲ್ಲ ಅಂತವ್ರಿಗೆ ಈಗ ಸಕಾಲ ಸಕಾಲ ಅನಿಸುತ್ತೆ. ಅಂದರೆ ಈ ಕೆಲಸಗಳನ್ನು ಕೈಗೊಳ್ಳೋದಕ್ಕೆ ನೆರಳು ನಿರ್ವಹಣೆ ಅಂಥದ್ದು ಮಾಡ್ಕೊಳ್ಳೋಕ್ಕೆ, ಅಂದರೆ ಯಾವ ತೋಟದಲ್ಲಿ ಮಾಡೇ ಇಲ್ಲ ಅಂಥವ್ರು ಮಾಡಬೇಕು, ಮಾಡಿರೋದಕ್ಕೆ ಏನು ಅವಶ್ಯಕತೆ ಇರಲ್ಲ. ಸೊ ಅದು ಒಂದು ಮುಖ್ಯ. ಎರಡನೇದು, ಈಗಾಗಲೇ ಮಳೆ ಕಂಟಿನ್ಯೂಸ್ ಆಗಿದ್ದರಿಂದ ಸುಮಾರು ತೋಟಗಳಲ್ಲಿ ನಾವು ಕಳೆಯನ್ನು ನೋಡ್ತಾ ಇದ್ದೇವೆ. ಸೊ ಕಳೆ ನಿರ್ವಹಣೆಯನ್ನು ಮಾಡಲೇಬೇಕಾಗುತ್ತೆ. ಸೊ ಯಾರು ಮಿಷಿನ್ ವೀಡಿಂಗ್ ಮಾಡ್ತೀರಾ ಅಥವಾ ಹ್ಯಾಂಡ್ ವೀಡಿಂಗ್ ಮಾಡಿ ಕಳೆ ನಿರ್ವಹಣೆಯನ್ನು ಮಾಡ್ಕೊಬೇಕು. ಸೊ ಮತ್ತು ಬುಡವನ್ನು ಬಿಡಿಸ್ಕೋಬೇಕು. ಸೊ ಯಾಕೆ ಬುಡದಲ್ಲಿ ಕಳೆ ಮತ್ತು ಸೊಪ್ಪು ಎಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ಬಿಡಿಸಿ ಮತ್ತು ಕೊತ್ತುಗಳನ್ನು ಕಾಯಲ್ ಮಾಡಿಕೊಂಡು ಸೊ ಒಂದು ಗೊಬ್ಬರವನ್ನು ಕೊಡೋದು. ಈಗೇನಾಗಿದೆ, ಆಗಲೇ ಕುಯ್ಲಿಕ್ಕೆ ಶುರುವಾಗಿದೆ. ಸೊ ಈಗ ಮೊದಲನೇ ಕುಯಿಲು ಮುಗಿದಿದೆ, ಇನ್ನು ಎರಡನೇ ಕುಯಿಲಿಗೆ ಹೋಗ್ತಾ ಇದ್ದೇವೆ. ಸೊ ಎರಡನೇ ಕುಯಿಲು ಕುಯ್ಯೋದು ಆವಾಗ ಕೊತ್ತುಗಳನ್ನು ಆದಷ್ಟು ಗಿಡದ ಕಡೆ ಭಾಗಿಸ್ಕೋಬೇಕಾಗತ್ತೆ. ಸೊ ಆವಾಗ ಗೊಬ್ಬರ ಹಾಕಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಬೋದು. ಸೊ ಬುಡವನ್ನು ಕ್ಲೀನ್ ಮಾಡಿಕೊಂಡು ಕೊತ್ತುಗಳನ್ನು ಕಾಯಿಲ್ ಮಾಡಿ ಅನಂತರ ಅದು ಗೊಬ್ಬರವನ್ನು ಹಾಕಿ ಒಂದು 45 ಸೆಂಟಿಮೀಟರ್ ದೂರದಲ್ಲಿ ಗೊಬ್ಬರವನ್ನು 45 ಸೆಂಟಿಮೀಟರ್ ಹರಡುತ್ತೆ. ಸೊ ಅದರೊಳಗೆ ನಾವು ಗೊಬ್ಬರವನ್ನು ಹಾಕೊಬೇಕು. ಅಂದರೆ ಆ ಗಿಡದ ವ್ಯಾಪ್ತಿಗೆ ವ್ಯಾಪ್ತಿ ಒಳಗೆ ಒಂದೂವರೆ ಅಡಿ ದೂರದಲ್ಲಿ 45 ಸೆಂಟಿಮೀಟರ್ ವ್ಯಾಪ್ತಿಯೊಳಗೆ ಬುಡದಿಂದ ಅದರೊಳಗೆ ನಾವು ಗೊಬ್ಬರವನ್ನು ಹಾಕೊಬೇಕಾಗತ್ತೆ. ಸೊ ನಾರ್ಮಲಿ ಮತ್ತೆ ಅದನ್ನು ಹಾಕ್ಬಿಟ್ಟು ಸೊ ಮತ್ತೆ ಎಲ್ಲಿ ಕೊಳೆ ರೋಗ ಏನಾದ್ರು ಬಂದಿದ್ರೆ COCಯನ್ನು ಡ್ರೆಂಚ್ ಮಾಡ್ಕೊಬೇಕು. ತಾಮ್ರದ ಆಕ್ಸಿಕ್ಲೋರೈಡ್, ಕಾಪರ್ ಆಕ್ಸಿಕ್ಲೋರೈಡ್, ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನು 1/2 kg ಒಂದು ಬ್ಯಾರಲ್ಗೆ %.2 ಅಂತ ಹೇಳ್ತೇವೆ. ಅದನ್ನು ಮಾಡಿ ಬುಡಕ್ಕೆ ಮತ್ತೆ ಕಾಯಿ ಮತ್ತೆ ಕೊತ್ತು ಎಲ್ಲ ನೆನೆಯೋ ಥರ ಸೊ ನೆನೆಸ್ಕೊಬೇಕು. ಮತ್ತೆ ಚರಂಡಿಯನ್ನು ಕ್ಲೀನ್ ಮಾಡ್ಕೊಬೇಕು. ಬಸವೆಗಾಲುಗಳನ್ನು ಕ್ಲೀನ್ ಮಾಡ್ಕೊಬೇಕು, ಯಾಕೆಂದ್ರೆ ಮಳೆ ಜಾಸ್ತಿ ಬಂದಿದ್ದರಿಂದ ಈ ವರ್ಷ. ಸೊ ಇಷ್ಟು ಕೆಲಸಗಳನ್ನು ನಾವು ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತೆ ಅಲ್ಲಿ ಸಾಕಷ್ಟು ಒಂದು ರೀತಿ ಸಾವಯವ ಅಂಶ ಇರುತ್ತೆ, ಅದನ್ನು ಇರುತ್ತೆ, ಅದನ್ನು ನಮ್ಮ ಜಮೀನಿಗೆ ಬಳಸ್ಕೊಬಹುದು. ಈಗ ಈಗ ಅಂದ್ರೆ ಈಗಲೇ ತಕ್ಷಣ ನಾವು ಅರ್ಥಿಂಗ್ ಅಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಒಂದು ಸ್ವಲ್ಪ ದಿನ ಬಿಟ್ಟು ಅದನ್ನ ಮಣ್ಣನ್ನ ಈ ಗಿಡದ ಬುಡಕ್ಕೆ ಹಾಕ್ಲಿಕ್ಕೆ ಉಪಯೋಗಿಸ್ಕೋಬಹುದು. ಸೊ ಚರಂಡಿ ಕ್ಲೀನ್ ಮಾಡಿ ಮೋಸ್ಟ್ಲಿ ಅಲ್ಲಲ್ಲೇ ಗುಡ್ಡೆ ಮಾಡ್ಕೊಬೇಕಾಗತ್ತೆ. ಸೊ ಚರಂಡಿಯಲ್ಲಿರೋ ಮಣ್ಣನ್ನು ಸೊ ಮತ್ತೆ ಮಳೆ ಕಡಿಮೆ ಆದಮೇಲೆ ಮತ್ತೆ ಆ ಮಣ್ಣೆಲ್ಲ ಒಂದು ಸ್ವಲ್ಪ ಒಣಗಿದ್ಮೇಲೆ ಅದನ್ನು ಅರ್ಥಿಂಗ್ ಅಪ್ ಮಾಡಲಿಕ್ಕೆ ಉಪಯೋಗಿಸ್ಕೋಬಹುದು. ಸೊ ಅದು ಒಂದು ಬಹಳ ಮುಖ್ಯ. ಮತ್ತೆ ಈಗ ಗೊಬ್ಬರ ಕೊಡೋ ಸಮಯ ಪೌಷ್ಟಿಕಾಂಶಗಳು ನಾರ್ಮಲಿ ಒಂದು ಹೆಕ್ಟರ್ಗೆ 37.5 kg ಸಾರಜನಕ, 37 kg ರಂಜಕ, 75 kg ಪೊಟ್ಯಾಷು ಮಳೆ ಆಶ್ರಿತ ಬೆಳೆ ಆದರೆ ಆ ಪ್ರಮಾಣದಲ್ಲಿ ಕೊಡ್ತೇವೆ. ಸೊ ಅದನ್ನು ನೀವು ಈಗ ಮಾಡಬೇಕಾಗತ್ತೆ. ಸೊ ಅಥವಾ 1-2 bags ಯೂರಿಯಾ, 1-2 bags ಸಿಂಗಲ್ ಸೂಪರ್ ಫಾಸ್ಫೇಟು, 1-2 bags ಪೊಟ್ಯಾಶ್ MOP ಮಿಕ್ಸ್ ಮಾಡಿಬಿಟ್ಟು ಒಂದು ಗಿಡಕ್ಕೆ 300 grams ಅಷ್ಟು ಕೊಡ್ಬೋದು. 2 kg ಅಥವಾ 3 kg ಕೊಟ್ಕೊಂಡ್ರೆ ಹಿಡಿ ಅಂತೀವಲ್ಲ ಹಿಡಿ, ಅದನ್ನು ಕೊಟ್ಕೊಂಡು ಸೊ ದೂರ ಹಾಕಬೇಕು, ಒಂದೇ ಕಡೆ ಹಾಕಬಾರ್ದು, ಕೊತ್ತ ಮೇಲೆ ಹಾಕಬಾರ್ದು. ಆದಷ್ಟು ಕೊತ್ತನ್ನು ಮಡಚಿಕೊಂಡು ಅದು ಕೊತ್ತಿಂದ ದೂರ, ಗೆಡ್ಡೆಯಿಂದ 1/2 ಅಥವಾ 1 adi ದೂರದಲ್ಲಿ ಹಾಕಬೇಕು. 45 cm ಅಂತ ಹೇಳಿರುತ್ತೆ, ಬುಡದಿಂದ ಅಷ್ಟರಲ್ಲಿ ಹಾಕೋಬೇಕು. ಸೊ ಗೊಬ್ಬರ ಕೊಡೋದು ಬಹಳ ಮುಖ್ಯ. ಸೊ ಈ ಈ ಪ್ರಮಾಣದಲ್ಲಿ ನಾವು ಗೊಬ್ಬರ ಕೊಟ್ಕೊಂಡ್ರೆ ಅನಂತರ ಏನು ಮಾಡ್ಬೋದು ಅಂದರೆ, ಈಗಾಗಲೇ ಈ ಕಾರ್ಡಮಮ್ ಸ್ಪೆಷಲ್ ಅಂತ ಮೈಕ್ರೋ ನ್ಯೂಟ್ರಿಯಂಟ್ ಲಘು ಪೋಷಕಾಂಶಗಳನ್ನು ಸುತ್ತ ಕೊಡಬೇಕಾಗುತ್ತೆ. ಏಲಕ್ಕಿ ವಿಶೇಷ, ಏಲಕ್ಕಿಯಲ್ಲಿ ಒಂದು ಲಘು ಪೋಷಕಾಂಶ ವಿಶೇಷ ಕಾರ್ಡಮಮ್ ಸ್ಪೆಷಲ್ ಅಂತ ನಮ್ಮ ಸಂಸ್ಥೆಯಿಂದ ರಿಲೀಸ್ ಮಾಡಿದ್ದಾರೆ. ಅದನ್ನು 1 kg/bbl ಹಾಕಿ ಸಿಂಪಡಣೆ ಮಾಡ್ಕೊಬೇಕು. ಗಿಡ ಗ್ರೀನ್ ಆಗುತ್ತೆ, ಚೆನ್ನಾಗುತ್ತೆ. ಅಥವಾ ಯಾವುದೇ ಅಥವಾ ಬೇರೆ ಮೈಕ್ರೋ ನ್ಯೂಟ್ರಿಯಂಟ್ ಏನು ಮಾರ್ಕೆಟ್ನಲ್ಲಿ ಸಿಗುತ್ತೆ, ಸೊ ಇದು ಸಿಕ್ಕಿಲ್ಲ ಅಂದರೆ ಅದನ್ನು ಸುದ ಸಿಂಪಡಣೆ ಮಾಡ್ಕೊಬೇಕು. ಮೈಕ್ರೋ ನ್ಯೂಟ್ರಿಯಂಟನ್ನು ಕೊಡಬೇಕು, ಗೊಬ್ಬರವನ್ನು ಕೊಡಬೇಕು. ಸೊ ಬಸಿಗಾಲುವೆಯನ್ನು ನಾವು ಕ್ಲೀನ್ ಮಾಡ್ಕೊಬೇಕು. ಕಾಪರ್ ಆಕ್ಸಿಕ್ಲೋರೈಡ್ ಡ್ರೆಂಚ್ ಮಾಡ್ಕೊಬೋದು. ಮತ್ತು ಎಲ್ಲೆಲ್ಲಿ ಎಲೆಚುಕ್ಕೆ ರೋಗ ಇದೆ ಅಂಥವರು %1 ಬೋಡೋ ದ್ರಾವಣವನ್ನು ತೋಟಕ್ಕೆ ಸಿಂಪಡಣೆ ಮಾಡಬೇಕು. ಸೊ ಇದು ಏಲಕ್ಕಿಯಲ್ಲಿ ಈಗ ಅಂದರೆ ಮುಂಗಾರು ಮಳೆ ನಂತರ ಅಂದರೆ ಸೆಪ್ಟೆಂಬರು ಅಕ್ಟೋಬರ್ನಲ್ಲಿ ಮಾಡುವಂತಹ ಕೆಲಸಗಳು. ಸೊ ಮಾಡಿ ಏಲಕ್ಕಿಯನ್ನು ಚೆನ್ನಾಗಿ ಬೆಳಿಬೇಕಾಗುತ್ತೆ. ಸೊ ಹೊಸದಾಗಿ ನೆಟ್ಟಿರೋರು ಆದಷ್ಟು ಈಗಾಗಲೇ ನೆಟ್ಟು ಗಿಡ ಬೆಳಿಲಿಕ್ಕೆ ಶುರುವಾಗಿರುತ್ತೆ. ಸೊ ಅಂಥವ್ರು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಒಂದು 50 ಗ್ರಾಮ್ ಅಷ್ಟು ಎನ್ ಪಿ ಕೆ ಮಿಕ್ಸರನ್ನು ಕೊಟ್ಟುಕೊಂಡು ಗಿಡವನ್ನು ಬೇಗ ಬೆಳೆಸ್ಕೊಳ್ಳಿಕ್ಕೆ ಮಾಡಬೇಕು. ಪಿಳ್ಳೆಗಳು ಎಷ್ಟು ಬೇಗ ಬರ್ತವೆ ಅಷ್ಟು ಏಲಕ್ಕಿ ತೋಟ ಚೆನ್ನಾಗಾಗುತ್ತೆ. ಸೊ ಒಂದು 6 ತಿಂಗಳಲ್ಲಿ ಒಂದು 20 ಪಿಳ್ಳೆಗಳನ್ನು ಬರೋ ಲೆವೆಲ್ಗೆ ಕೆಲಸ ಮಾಡಬೇಕು ಅಂದರೆ ನಾವು ಒಂದು ತಿಂಗಳಿಗೊಂದು ಸಾರಿ ಒಂದು 50-100 ಗ್ರಾಮ್ ಅಷ್ಟು ಮಿಕ್ಸ್ಡ್ ಫರ್ಟಿಲೈಸರ್ಸನ್ನು ಕೊಡ್ತಾ ಇದ್ರೆ, ನೀರು ಕೊಟ್ಕೊಂಡು ಕೊಡ್ತಾ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅವಾಗ ತೋಟನೂ ಕವರ್ ಆಗುತ್ತೆ, ಕಳೆ ನಿರ್ವಹಣೆಯನ್ನು ಕಡಿಮೆ ಆಗುತ್ತೆ. ಈಗ ಮರಿ ನಾವು 2 ಸಾರಿ ಕೊಡಿ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅಷ್ಟು ಪಿಳ್ಳೆಗಳು ಬಂದಿರೋದು. ಸೊ ಅವಾಗ ನೆರಳು ಪಿಳ್ಳೆಗಳು ಅಂದರೆ ತಾಳಗಳು, ಏಲಕ್ಕಿ ಗಿಡಗಳನ್ನು ಏನು ಹೇಳ್ತವೆ ಕಂದುಗಳು ಬರ್ತಾ ಇರುತ್ತೆ. ಕಂದುಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಬೇಕು. ಈಗ ಈ ವರ್ಷ ನಾವು ಒಂದು 6 ತಿಂಗಳಲ್ಲಿ ಒಂದು 10-15 ಕಂದುಗಳು ಬರೆಸ್ಕೊಂಡ್ರೆ ತೋಟ ಚೆನ್ನಾಗಾಗುತ್ತೆ. ಬರೋ ವರ್ಷಕ್ಕೆ ನಿಮ್ಗೆ ಒಂದು 30 ಕಂದು ಇರುತ್ತೆ, ಕ್ರಾಪ್ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಆ ರೀತಿ ನಾವು ಬೆಳವಣಿಗೆಯನ್ನು ಸಂಖ್ಯೆ ಜಾಸ್ತಿ ಆದಷ್ಟು ಇಳುವರಿ ಜಾಸ್ತಿ ಆಗುತ್ತೆ, ಆದಷ್ಟು ಬೇಗ ಬಂದಷ್ಟು ತೋಟ ಚೆನ್ನಾಗಾಗುತ್ತೆ. ಸೊ ಇತ್ತೀಚಿನ ಯಾರು ರೈತರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಸೊ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಮಂತ್ಲಿ ಒಂದು ಸ್ವಲ್ಪ ಫರ್ಟಿಲೈಸರ್ಸನ್ನು ಕೊಟ್ಟುಕೊಂಡು ಹೋಗಿ ಕಂದುಗಳ ಸಂಖ್ಯೆಯನ್ನು ಮೊದಲನೇ ವರ್ಷನೇ. ಈಗ ನಾನು ಈ ವರ್ಷ ಎಲ್ಲ ಕೆಲವು ನೆಲ್ಲೆಯಾನೆ ಬೆಳೆಯೋರು ನೋಡ್ತಾ ಇದ್ದೆ, 16 ತಿಂಗಳಿಗೆ ಒಂದು 40 ಕಂದುಗಳನ್ನು ಬೆಳೆಸಿ ಅದ್ರ ಆಗಲೇ ಕ್ರಾಪ್ ಬರ್ಲಿಕ್ಕೆ ಶುರುವಾಗಿದೆ. ಆ ಲೆವೆಲ್ಗೆ ಸೊ ಏನು ಮಾಡ್ತೀರಪ್ಪ, ಏನು ಮಾಡಿದ್ರೆ ಅಂತ ಹೇಳಿದ್ರೆ ಒಂದು 50-100 ಗ್ರಾಮ್ ಗೊಬ್ಬರವನ್ನು ಪ್ರತಿ ತಿಂಗಳು ಕೊಟ್ಕೊಂಡು ಹೋಗಿದ್ದೀವಿ ಸರ್ ಅಂತಾರೆ. ಸೊ ಯಾಕೆಂತ ಹೇಳಿದ್ರೆ ಭೂಮಿ ಅಲ್ಲಿ ಕೊಟ್ಟಂಗೆ ಅದು ಚೆನ್ನಾಗಿ ಬರ್ತಾ ಇದೆ. ಈಗ ನಾವು ಬೇರೆ ಕ್ಲೋನಲ್ಲಿ ಏನು ಮಾಡ್ತೇವೆ, ವರ್ಷಕ್ಕೆ 2 ಸಾರಿ ಕೊಡ್ತೇವೆ, ಅದು ಮಳೆ ಬಂದಮೇಲೆ ತಿರ್ಗಾ ಚೇತರಿಸ್ಕೊಂಡು ಬೆಳೀಲಿಕ್ಕೆ ಶುರು ಆಗುತ್ತೆ. ಸೊ ನೀರಾವರಿ ಒಂದು ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಈಗ ಡ್ರಿಪ್ ಇರಿಗೇಷನ್ ಮಾಡಿದಾಗ ಏನು ಮಾಡ್ತೇವೆ, ರೆಗ್ಯುಲರ್ ಗೊಬ್ಬರವನ್ನು ಕೊಡ್ತೇವೆ. ಅದೇ ಪದ್ಧತಿಯಲ್ಲಿ ಡ್ರಿಪ್ ಇಲ್ಲ ಅಂತ ಹೇಳಿದ್ರು ನೀರು ಕೊಟ್ಕೊಂಡ್ರೆ ಬೇಗ ಬೆಳ್ಕೋಬೋದು. ಸೊ ಒಟ್ಟು ಏಲಕ್ಕಿ ಬೆಳೆಗಾರರಿಗೆ ನಾವು ಒಂದು ಹೇಳೋದು ಅಂದರೆ ನಿಮ್ಮ ಏಲಕ್ಕಿ ತೋಟ ನಿಮಗೆ ಖುಷಿ ಕೊಡಬೇಕು, ಚೆನ್ನಾಗಿರಬೇಕು. ಸೊ ಇಳುವರಿ ಜಾಸ್ತಿ ಬರುತ್ತೆ ಅಂದು ಆ ಥರ ಬೆಳ್ಕೊಂಡ್ರೆ ಸೊ ಏಲಕ್ಕಿಯನ್ನು ಬೆಳೀತಿದ್ದಾರೆ. ಇತ್ತೀಚೆಗೆ ಏಲಕ್ಕಿ ನಮ್ಮ ಬೆಳೆಯುವಂಥ ಸಣ್ಣ ರೈತರು ಕಷ್ಟ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಅದೆಲ್ಲ ಅಷ್ಟು ಮಾಡಲಿಕ್ಕೂ ಆಗಲ್ಲ. ಸೊ ವ್ಯವಸ್ಥೆನೂ ಇರಲ್ಲ. ಸೊ ನೀರಿನ ವ್ಯವಸ್ಥೆ ಬೇಕು, ಜನಗಳ ವ್ಯವಸ್ಥೆ ಬೇಕು. ಕೆಲವರು ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ ಏಲಕ್ಕಿ ಇಷ್ಟೆಲ್ಲ ಬೆಳಿಬೋದಾ ಇಲ್ಲಿ, ಆ ಲೆವೆಲ್ಗೆ ಅವರು ಏಲಕ್ಕಿಯನ್ನು ಬೆಳೀತಿದ್ದಾರೆ. ಮತ್ತೆ ಈ ಕೊಯ್ಲನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಈಗಾಗಲೇ ಸೆಪ್ಟೆಂಬರ್ ಆಗಿರೋದ್ರಿಂದ ಏಲಕ್ಕಿ ಕೊಯ್ಲು ಶುರುವಾಗಿದೆ. ಸೊ ಆಗಲೇ ಒಂದು ರೌಂಡ್ ಏಲಕ್ಕಿ ಕೊಯ್ಲಾಯಿತು, ಎರಡನೇ ರೌಂಡ್ಗೆ ಹೋಗ್ತಾ ಇದ್ದೀವಿ. ಸೊ ಅದರಿಂದ ಈಗ ಅದು ಆ್ಯಕ್ಚುಲಿ ಏನು ಕೊಳೆತು ಕಾಯಿ ಅಥವಾ ಬೋರ್ ಹೊಡೆದಿದ್ದ ಕಾಯಿ ಕಜ್ಜಿ ಅದನ್ನೆಲ್ಲ ತೆಗೆದಿರ್ತಾರೆ. ಸೊ ಅವರು ಆಗಲೇ ಕುಯ್ದಾಗಿರುತ್ತೆ, ಎರಡನೇ ರೌಂಡಲ್ಲಿ ಒಳ್ಳೆ ಕಾಯಿ ಸಿಗುತ್ತೆ. ಸೊ ಏಲಕ್ಕಿನ ಕುಯ್ಲನ್ನು ಕಂಟಿನ್ಯೂ ಮಾಡ್ಕೊಬೇಕು. ಸೊ ಏಲಕ್ಕಿ ಒಣಗಿಸ್ಲಿಕ್ಕೆ ವ್ಯವಸ್ಥೆ ಆಗಬೇಕು. ಇತ್ತೀಚೆಗೆ ನಾನು ಕಂಡಂಗೆ ಎಲ್ಲ ಊರಿನಲ್ಲಿ ಏಲಕ್ಕಿ ಒಣಸ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಅವರೆಲ್ಲ ಬೇರೆ ಊರಿಗೆ ಹೋಗಿ ಏಲಕ್ಕಿಯನ್ನು ಒಣಸ್ಕೋಬೇಕು, ಅವ್ರವ್ರ ಮನೆಯಲ್ಲಿ ಇಲ್ಲ. ಸೊ ಅದರಿಂದ ಅದನ್ನು ಹುಡ್ಕೊಬೇಕು, ಎಲ್ಲಿ ಸಿಗುತ್ತೆ, ಯಾರು ಒಣಸ್ಕೊಡ್ತಾರೆ, ಅದನ್ನೆಲ್ಲ ಹುಡ್ಕೊಬೇಕಾಗತ್ತೆ. ಯಾಕೆಂದರೆ ಏಲಕ್ಕಿ ಬೆಳೆದ್ಮೇಲೆ ಅದನ್ನ ಒಣಗಿಸ್ಲೇಬೇಕು. ಸೊ ಅದರಿಂದ ಅಲ್ಲಿ ಹತ್ರ ಯಾರು ಒಣಸ್ಕೊಡ್ತಾರೆ ಅಥವಾ ನೀವೇ ಒಣಸ್ಲಿಕ್ಕೆ ಏನೋ ವ್ಯವಸ್ಥೆ ಮಾಡಿಕೊಂಡು ಏಲಕ್ಕಿ ಒಣಗಿಸೋದು ಬಹಳ ಮುಖ್ಯ. ಜೊತೆಗೆ ಸಸ್ಯ ಸಂರಕ್ಷಣೆ ಕಡೆಗೂ ಗಮನ ಕೊಡಬೇಕಾಗುತ್ತೆ, ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ ಈ ವರ್ಷದ ಮಳೆಯೆಲ್ಲ ನೋಡಿದರೆ ಸಸ್ಯ ಸಂರಕ್ಷಣೆಗೆ ಬಹಳ ಒತ್ತನ್ನು ಕೊಡಬೇಕಾಗುತ್ತೆ. ಒಂದು ಚರಂಡಿ ವ್ಯವಸ್ಥೆಯನ್ನು ಚರಂಡಿಯನ್ನು ಕ್ಲೀನ್ ಮಾಡ್ಕೊಬೇಕು. ಎರಡನೇದು ಕೊಳೆ ರೋಗಗಳು, ಎಲೆ ಕೊಳೆ ರೋಗ ಬರುತ್ತೆ, ಬೋರ್ಡು ಸಿಂಪಡಣೆ ಮಾಡ್ಕೊಂಡು ಬುಡ ಕೊಳೆ ರೋಗ ಬರೋ ಚಾನ್ಸಸ್ ಇದೆ. ಸೊ ಒಂದು ಗಿಡ ಕಂಡ್ರೆ ಚೆನ್ನಾಗಿರೋ ಗಿಡಕ್ಕೆಲ್ಲ ನೀವು ಕಾಪರ್ ಆಕ್ಸಿಕ್ಲೋರೈಡ್ ಡ್ರೆಂಚ್ ಮಾಡ್ಕೊಬೇಕು ಸುತ್ತ ಇರೋ ಗಿಡಗಳಿಗೆ. ಇದು ಮತ್ತೆ ಈ ಎಲೆ ಆಗಲೇ ಬುಡ ಕೊಳೆ ಬಂದಿರೋದಕ್ಕೆ ಮೆಟ್ಲಾಕ್ಸಿಲ್ ಮ್ಯಾಂಕೋಸೇಬ್ ಅನ್ನ ಹಾಕ್ಲೇಬೇಕು, ಹಾಕಿ ಅದನ್ನ ಸಿಂಪಡಣೆ ಮಾಡಿ ಅಥವಾ ಬುಡಕ್ಕೆ ಹಾಕಿ ಅದನ್ನ ಕಂಟ್ರೋಲ್ ಮಾಡಬೇಕು. ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಅಥವಾ ಮೆಟ್ಲಾಕ್ಸಿಲ್ ಮ್ಯಾಂಕೋಸೇಬ್. ಸೊ ಯಾವ್ದಾದ್ರು ಕೆಮಿಕಲ್ಗಳನ್ನು ಹಾಕಿ ಅದನ್ನು ಅರೆಸ್ಟ್ ಮಾಡಬೇಕು. ಚೆನ್ನಾಗಿರೋ ಬುಡಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅನ್ನು ಹಾಕಿದರೆ ರೋಗ ಬರೋದು ತಪ್ಪುತ್ತೆ. ಸೊ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಏಲಕ್ಕಿಯಲ್ಲಿ ಒಂದು ಕೀಟ ನಿರ್ವಹಣೆ ಬಹಳ ಮುಖ್ಯ. ಈಗ ಈ ವರ್ಷ ಆಕ್ಚುಲಿ ಕೀಟಗಳು ಬಂದು ಕಡಿಮೆ, ಮಳೆ ಜಾಸ್ತಿ ಆಗಿಬಿಟ್ಟು ಕೀಟ ಈ ಮೇಲೆ ಮಳೆ ಕಡಿಮೆ ಆದಮೇಲೆ ಕೀಟ ಜಾಸ್ತಿ ಆಗ್ಬೋದು, ಜಾಸ್ತಿ ಆಗುತ್ತೆ. ಸೊ ಅದರಿಂದ ಕೆಲವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ಕೊಬೇಕು. ಒಂದು ಬೋರರ್ ನಿಯಂತ್ರಣ ಮಾಡ್ಕೊಬೇಕಾಗುತ್ತೆ. ಬರುತ್ತೆ ಕಾಂಡ ಕೊರಕ ಅಥವಾ ಕಾಯಿ ಕೊರಕ ಅಂತ ಬರುತ್ತೆ, ಕಂದು ಕೊರಕ ಅಂತ. ಸೊ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಸೊ ಕ್ವಿನಾಲ್ ಪಾಸ್ ಅನ್ನು ಸಿಂಪಡಣೆ 2 ml/L ಮತ್ತೆ ಪಿಪ್ರೋನಿಲ್ ಸೊ ಅದು 1 ml/L ಅಥವಾ ಇಮಿಡಾಕ್ಲೋರೋಪಿಡ್ ಅದು 0.5 ml/L ಯಾವ್ದಾದ್ರು ಒಂದು ಕೆಮಿಕಲ್ ಅನ್ನ ಸಿಂಪಡಣೆ ಮಾಡಿಕೊಂಡು ಸೊ ಅದನ್ನ ಇದು ಕಜ್ಜಿ ಕಾಂಡ ಕೊರಕ ಮತ್ತು ಕಾಯಿ ಕೊರಕವನ್ನ ಹತೋಟಿ ಮಾಡ್ಕೊಬೇಕಾಗುತ್ತೆ. ಓ, ಕಾಯಿ ಕೊರಕನೂ ಬರೋ ಸಾಧ್ಯತೆ ಇರುತ್ತೆ. ಮತ್ತು ಈ ಕಟ್ಟೆ ರೋಗ ಅಂತಾರಲ್ಲ, ಅದು ಬರ್ಬೋದ? ಆ ಕಟ್ಟೆ ರೋಗ ಎಲ್ಲಿ ನಾವು ತುಂಬ ಕೆಲಸ ಮಾಡೋದಿಲ್ಲ ಅಥವಾ ಎಲ್ಲಿ ನಾವು ತೋಟವನ್ನು ನೋಡ್ಕೊಳ್ಳೋದಿಲ್ಲ ಅಲ್ಲಿ ಆ ತೋಟಗಳಲ್ಲಿ ಕಾಣಿಸ್ತಾ ಇದೆ. ಸೊ ಕಟ್ಟೆ ರೋಗದ ಲಕ್ಷಣಗಳನ್ನು ತಿಳ್ಕೊಂಡು, ಅಂದರೆ ಮೊಸಾಯಿಕ್ ಸಿಂಪ್ಟಮ್ ಇರುತ್ತೆ ಅಲ್ಲೇ ಹೊಸ ಎಲೆ ಮೇಲೆ, ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಹತ್ತಿರದಿಂದ ನೋಡಿದರೆ ಗೊತ್ತಾಗುತ್ತೆ. ಅಂಥ ಗಿಡಗಳನ್ನು ತೆಗಿಬೇಕಾಗುತ್ತೆ. ಅನಂತರ ಮತ್ತೆ ತೋಟಕ್ಕೆ ಒಂದು ಇನ್ಸೆಕ್ಟಿಸೈಡನ್ನು ಸಿಂಪಡಣೆ ಮಾಡಿ, ಏಪಿಡ್ಸ್ ಇರುತ್ತೆ, ಸೊ ಸಿಂಪಡಣೆ ಮಾಡೋದ್ರಿಂದ ಅದನ್ನು ನಿಯಂತ್ರಣ ಮಾಡ್ಬೋದು. ಕ್ವಿನಾಲ್ಫಾಸ್ನಂತಹ ಕೀಟನಾಶಕ ಬಳಸ್ಕೋಬೋದು, ರೋಗ ಅಥವಾ ಡೈಮಿಥೇಟ್ ಅಥವಾ ಕ್ವಿನಾಲ್ಫಾಸ್ ಅಂತ ಕೀಟನಾಶಕ ಬಳಸ್ಕೋಬೋದು. ಹಾಂ ಹಾಂ. ಮತ್ತೆ ಈ ಒಣ ವಾತಾವರಣ ಇದ್ದಾಗ ನೀರು ಏನಾದರೂ ಕೊಡಬೇಕಾಗತ್ತಾ ಏಲಕ್ಕಿ ಬೆಳೆಗೆ? ಏಲಕ್ಕಿ ಬೆಳೆಯಲ್ಲಿ ನೀರು ಬಹಳ ಮುಖ್ಯ ಆಗುತ್ತೆ. ನವಂಬರ್ ನಂತರ ನೀರು ಕೊಡಬೇಕಾಗತ್ತೆ, ನೋಡಿಕೊಂಡು ಸ್ವಲ್ಪ ಒಣ ವಾತಾವರಣ ಜಾಸ್ತಿ ಆದಂಗೆ ನೀರು ಕೊಡಬೇಕಾಗುತ್ತೆ, ನೀರು ಕೊಡಬೇಕಾಗುತ್ತೆ, ನೋಡಿ ಕೊಡ್ಬೋದು. ನೆರಳು ಜಾಸ್ತಿ ಇದ್ರೆ ನೀರು ಬರೋದಿಲ್ಲ, ನೆರಳು ಬೇಕಿದ್ರೆ, ನೆರಳು ಕಡಿಮೆ ಇದ್ರೆ ಮಾತ್ರ. ನೆರಳು ಬಹಳ ಕಡಿಮೆ ಇತ್ತು ಅನ್ನುವಾಗ ಬಿಸಿಲಿನ ಒಂದು ಜಳಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಆಗುತ್ತೆ. ನೆರಳಿನ ನಿರ್ವಹಣೆ ಸರಿಯಾಗಿ ಮಾಡ್ಕೊಂಡ್ರೆ ಏನು ಅಷ್ಟು ಬೇಕಾಗುತ್ತೆ. ಆದ್ರೆ ಈ ತೇವಾಂಶದ ಸಂರಕ್ಷಣೆ ಕ್ರಮ ಕೈಗೊಳ್ಬೇಕಾಗತ್ತೆ. ಹೌದು, ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೊತ್ತುಗಳು ನೆಕ್ಸ್ಟ್ ಬರೋ ವರ್ಷ ಕೊತ್ತುಗಳು ಅಷ್ಟಾಗಿ ಬೆಳೆಯೋದೇ ಇಲ್ಲ. ಏನಾಗ್ತದೆ ಈಗ ಏನಾಗ್ತಾ ಇದೆ ಅಂದ್ರೆ ಎಲಕ್ಕಿಯಲ್ಲಿ ನೀರಾವರಿ ಎಲ್ಲ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದಾರೆ. ಸೊ ಅದರಿಂದ ವರ್ಷ ಎಲ್ಲ ಕೊತ್ತು ಬರ್ತಾನೆ ಇರುತ್ತೆ. ಈಗ ನಾವು ಒಂದು ಮಾಮೂಲಿ ಅಪ್ಪಂಗಲವನ್ನು ಅಥವಾ ಮಲಬಾರ್ ತಳಿಗಳಲ್ಲಿ ನಾವು ಬೆಳೆಯಕ್ಕೆ ಹೋದಾಗ ನಮಗೆ ಫೆಬ್ರವರಿ ನಂತರ ಕೊತ್ತುಗಳು ಬರಬೇಕು, ಹೊಸ ಕೊತ್ತುಗಳು. ಸೊ ನೆಳ್ಳೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ವರ್ಷ ಎಲ್ಲ ಬರ್ತಾ ಇರುತ್ತೆ. ಸೊ ಅದರಿಂದ ಅವರು ಯಾವಾಗ ನೀರು ಕೊಡಬೇಕು ಅದು ನೋಡ್ಕೊಂಡು ನೋಡ್ಕೊಂಡು ಕೊಡ್ತಿರ್ತಾರೆ. ಸೊ ಅದು ವ್ಯತ್ಯಾಸ ಆಗುತ್ತೆ. ಬಟ್ ಮಲಬಾರ್ ತಳಿಗಳಲ್ಲಿ ಹಂಗೇನಿಲ್ಲ, ಯಾವಾಗ ನಾವು ನೀರು ಕೊಡೋದಿಲ್ಲ ಅದು ಫೆಬ್ರವರಿ 15 ಮೇಲೆ ನೀರು ಕೊಟ್ಟಮೇಲೆ ಕೊತ್ತು ಬರ್ಲಿಕ್ಕೆ ಶುರು ಆಗುತ್ತೆ. ಅದರಿಂದ ಫೆಬ್ರವರಿ 15 ಮೇಲೆ ನೀರು ಕೊಡ್ಲಿಕ್ಕೆ ಶುರು ಮಾಡ್ತೇವೆ. ಸೊ ಬೇರೆ ಸಮಯದಲ್ಲಿ ನೀರು ಕೊಡೋದು ಕಡಿಮೆ. ಕೊತ್ತುಗಳೇ ನೆಲಕ್ಕೆಯನ್ನು ತಗಲಲ್ಲ ಅವು, ಆ ನೆಲಕ್ಕೆ ಅಂದ್ರೆ ಮಲ್ಚ್ ಇರುತ್ತೆ, ಮಲ್ಚ್ ಮೇಲೆ ಹರಡ್ಕೊಳ್ತೇವೆ. ಮಲ್ಚ್ ಸತ್ತೆ ಹಾಕ್ಬೇಕಾಗತ್ತೆ ನಾವು, ಹಾಕಿರುತ್ತೆ ನ್ಯಾಚುರಲ್ ಆಗಿ ಬೀಳ್ತಾ ಇರುತ್ತೆ. ಗರಿಗಳೆಲ್ಲ ಬೀಳ್ತಾ ಇರುತ್ತೆ ಅಥವಾ ನೆರಳು ಮರಗಳಿಂದ ಬೀಳ್ತಿರುತ್ತೆ. ಸೊ ಆದಷ್ಟು ತತ್ತೆ ಮೇಲೆ ಇದ್ರೆ ಒಳ್ಳೇದು. ಗೆದ್ಲು ಗೆದ್ಲು ಇಂಥದ್ದೇನು ಬರೋ ಸಾಧ್ಯತೆ ಇಲ್ಲ ಏಲಕ್ಕಿಯಲ್ಲಿ, ಅಂತ ಸಮಸ್ಯೆ ಇಲ್ಲ. ಏಲಕ್ಕಿ ತೋಟಗಳಲ್ಲಿ ಗೆದ್ದು ಬರೋದು ಕಡಿಮೆ, ಯಾಕೆಂದ್ರೆ ತೇವಾಂಶ ಇರುತ್ತೆ, ತೇವಾಂಶ ಇರುತ್ತೆ, ಗೆದ್ಲು ಕಡಿಮೆ. ಯಾಕೆಂದ್ರೆ ತರಗೆಲೆ ಇರುತ್ತಲ್ಲ ಹಾಗಾಗಿ. ಅಂದ್ರೆ ತುಂಬಾ ಡ್ರೈ ಏರಿಯಾಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವರ್ಷ ಎಲ್ಲ ನೀರು ಕೊಡಬೇಕಾಗುತ್ತೆ ಮತ್ತೆ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ನಮ್ಮ ಮಲೆನಾಡಲ್ಲಿ ಆ ಥರ ಪ್ರಾಬ್ಲಮ್ಸ್ ಕಡಿಮೆ. ಮುಖ್ಯವಾಗಿ ನಾವು ಕಳೆ ತೆಗೆದು ಸ್ವಚ್ಛತೆ ಕಡೆಗೆ ಗಮನ ಕೊಡಬೇಕು. ಹೌದು, ಅದರಿಂದ ಕೀಟಗಳು ರೋಗಗಳು ಹಾವಳಿ. ಮತ್ತೆ ಈಗ ಒಣಗಿಸ್ತಾ ಇರ್ತೀವಿ, ಒಳ್ಳೆ ಡ್ರೈಯರ್ಗಳನ್ನು ಹಾಕಿ ಒಣಗಿಸ್ಕೋಬೇಕು. ನಾರ್ಮಲಿ ಒಂದು 50°C ಒಣಗಿಸೋದು, ಒಂದು 18-22 ಗಂಟೆ ಒಣಗಿಸ್ಕೋಬೇಕು. ನಿಧಾನವಾಗಿ ಒಣಗಿಸ್ಕೊಂಡಷ್ಟು ಚೆನ್ನಾಗುತ್ತೆ. ಮತ್ತೆ ಹೂ ತೆಗಿಲಿಕ್ಕೆ ಈಗಾಗಲೇ ಹೂ ತೆಗೆಯುವ ಮಿಷಿನ್ಗಳು ಬಂದಿದೆ, ಅದರಲ್ಲಿ ತೆಗಿಬೇಕು. ಮತ್ತೆ ಅದನ್ನ ಚೆನ್ನಾಗಿ ಸ್ಟೋರ್ ಮಾಡ್ಕೊಬೇಕು. ಶೇಖರಣೆ ಬಹಳ ಮುಖ್ಯ. ತೇವಾಂಶ ತಗೊಳ್ಬಾರ್ದು, ತೇವಾಂಶ ತಗೋಬಾರ್ದು. ಮತ್ತೆ ಕಲರ್ ಚೇಂಜ್ ಆಗ್ಬಿಡುತ್ತೆ. ಸೊ ಅದರಿಂದ ಒಂದು ಪ್ಲಾಸ್ಟಿಕ್ ಒಳಗೆ ಕಪ್ಪು ಪ್ಲಾಸ್ಟಿಕ್ ಅನ್ನು ಹಾಕಿ, ಪ್ಲಾಸ್ಟಿಕ್ ಅಲ್ಲಿ ಹಾಕಿ, ಕಪ್ಪು ಪ್ಲಾಸ್ಟಿಕ್ ಅಲ್ಲಿ ಹಾಕಿ, ಆನಂತರ ಗೋಣಿ ಚೀಲದಲ್ಲಿ ಶೇಖರಣೆ ಮಾಡಬೇಕು. ಮತ್ತೆ ಯಾವುದೇ ನೀರು ತಾಗಂಗೆ ಇಡಬಾರ್ದು ರೂಮ್ಗಳಲ್ಲಿ. ಸೊ ಗೋಡೆ ಟಚ್ ಆಗದಂಗೆ ಒಳಗೆ ಎತ್ತಿಟ್ಕೊಬೇಕು. ಆದಷ್ಟು ಡ್ರೈ ರೂಮ್ನಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಕೊಯ್ಲಿನ ಹಂತವನ್ನು ನಿರ್ಧಾರ ಮಾಡೋದು ಮುಖ್ಯನಾ? ಕೊಯ್ಲು ಏನಾಗುತ್ತೆ ಅಂದ್ರೆ ಈಗಾಗಲೇ ಸೆಪ್ಟೆಂಬರ್ನಲ್ಲಿ, ಈಗ ಆಗಸ್ಟ್ನಿಂದಲೇ ಶುರುವಾಯಿತು. ಸೊ ಒಂದು 15 ದಿನಕ್ಕೆ ಒಂದೊಂದ್ಸರಿ ಹಣ್ಣು ಆಗ್ತಾ ಇರುತ್ತೆ. ಹಣ್ಣನ್ನು ಕುಯ್ಕೊಬೇಕು. ಒಂದು ಹಣ್ಣು ಅಂತ ಹೇಳಿದ್ರೆ ಏಲಕ್ಕಿಯಲ್ಲಿ ಕರಿಕಾಯಿ ಅಂತೇವೆ, ಅಂದರೆ ಕರಿಕಾಯಿ ಅಂತ ಹೇಳಿದ್ರೆ ಬೀಜ ಕಪ್ಪಿರಬೇಕು, ಅಂಥದ್ದನ್ನು ಮಾತ್ರ ಕುಯ್ಬೇಕು. ಅಂದರೆ ಎಲ್ಲ ಬಿಡಿಸಿ ನೋಡೋಕ್ಕಾಗಲ್ಲ, ಯಾವುದನ್ನು ಒಂದು ನೋಡಿ ಅದನ್ನು ಮತ್ತೆ ತೆಗೆದು ಮುಟ್ಟಿದ ತಕ್ಷಣ ಬರುತ್ತೆ ಹಣ್ಣು, ಬೇಗ ಬಂದ್ಬಿಡುತ್ತೆ. ಕರಿಕಾಯಿ ಎಳ್ಕೊಬೇಕು. ಸೊ ಆ ಫೋರ್ಸನ್ನು ತಿಳ್ಕೊಬೇಕು ಪ್ರತಿಯೊಬ್ಬರು, ಎಷ್ಟು ಫೋರ್ಸಲ್ಲಿ ತೆಗೆದ್ರೆ ಬರುತ್ತೆ. ಅಥವಾ ಒಂದು ಹಣ್ಣು ಅದರ ಪಕ್ಕದ ಕಾಯಿ ಕರಿಕಾಯಿ ಅಂತಾರೆ, ಹಣ್ಣು ಹಳದಿ ಆಗಿರುತ್ತೆ, ಸೊ ಎಡ್ಜಸ್ ಬಂದಿರುತ್ತೆ ಅದಕ್ಕೆ. ಸೊ ಅದರಿಂದ ಮುಟ್ಟಿದ ತಕ್ಷಣ ಬರುತ್ತೆ ಕೈಗೆ. ನೆಕ್ಸ್ಟ್ ಕಾಯಿನೂ ಸೇರಿಸಿ ಕುಯ್ಕೋತಾರೆ, ಆವಾಗ ನಿಮಗೆ ಒಂದು 20 ದಿನದ ಒಂದು ಸಾರಿ ಕುಯ್ಬೋದು. ಇಲ್ಲಾಂದರೆ ಬರೀ ಹಣ್ಣು ಕುಯ್ದರೆ ನಿಮಗೆ 15 ದಿನಕ್ಕೆ ಒಂದೊಂದು ಸಾರಿ, 10 ದಿನಕ್ಕೆ ಒಂದೊಂದು ಸಾರಿ ಕುಯ್ಬೇಕಾಗುತ್ತೆ. ಸೊ ಒಂದು ಹಣ್ಣು ಕಾಯಿ ಕುಯ್ದರೆ ಒಂದು 20 ದಿನಕ್ಕೆ ಒಂದೊಂದು ಸಾರಿ ಕುಯ್ಬೋದು. ಅಂದರೆ ಇದು ಕಾಫಿ ಕೊಯ್ಲಿಗೆ ಬರೋವರೆಗೂ ಮುಂದುವರಿತಲೇ ಇರುತ್ತಿದ್ದು? ಆ ಏಲಕ್ಕಿ ಕೊಯ್ಲು ಮುಂದುವರಿತಿರುತ್ತೆ. ಏಲಕ್ಕಿ ಎಷ್ಟು ಚೆನ್ನಾಗಿರುತ್ತೆ ಸೊ ಹಾಗೆ ಅಂದರೆ ತಿಂಗಳಿಗೆ ಒಂದು ಎರಡು ಮೂರು ಸಾರಿ ಕೊಯ್ಲು ಮಾಡ್ಕೋಬೇಕಾಗತ್ತೆ. ಮಾಡ್ಕೊಬೇಕು, ಇಲ್ಲಾಂದ್ರೆ ಎರಡು ಸಾರಿ ಆದರೂ ಮಾಡಬೇಕು ಕನಿಷ್ಠ. ಅಂದರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈಗ ಆಗಸ್ಟಲ್ಲಿ ಶುರುವಾಗಿದೆ, ಈಗ ಸೆಪ್ಟೆಂಬರಲ್ಲಿ ಒಂದು ಎರಡು ಕೊಯ್ಲು ಆಗುತ್ತೆ, ಅಕ್ಟೋಬರಲ್ಲಿ ಒಂದು ಎರಡು ಕೊಯ್ಲು ಆದಮೇಲೆ ಇಳುವರಿ ಕಡಿಮೆ ಆಗುತ್ತೆ, ಅಷ್ಟೊಂದು ಜಾಸ್ತಿ ಸಿಗಲ್ಲ, ಅಷ್ಟು ಮೇಲೆ ಕಡಿಮೆ ಆಗುತ್ತೆ. ಸೊ ಆನಂತರ ಏನು ಮಾಡ್ತಾರೆ, ನವಂಬರು ಡಿಸೆಂಬರಲ್ಲಿ ಕೊತ್ತು ಕುಯ್ದು ಬಿಡ್ತಾರೆ, ಕುಯ್ದು ಉಳಿದಿದ್ದೆಲ್ಲ ಸೇರಿಸ್ಕೊಳ್ತಾರೆ. ಅಂದರೆ ಅದನ್ನ ಕೊಯ್ಲು ಮಾಡೋದು ಉದ್ದೇಶ ಏನು? ಕೊತ್ತು ಕುಯ್ಯೋದು, ಕೊತ್ತು ಕುಯ್ಯೋದು ಅಂದರೆ ಬರೋ ವರ್ಷಕ್ಕೆ ಕಜ್ಜಿ ಕಡಿಮೆ ಆಗುತ್ತೆ, ಮತ್ತು ಒಣ ಸೋಗೆ ತೆಗೆದಿರ್ತಾರೆ ತೊಕ್ಕೋಬೇಕು, ಒಣಗ ಸೋಗೆ ಮತ್ತು ಇದೆಲ್ಲ ಇಟ್ಕೊಂಡಿದ್ರೆ ಬರೋ ವರ್ಷ ಕಜ್ಜಿ ಆಗ್ಲಿಕ್ಕೆ ಚಾನ್ಸಸ್. ಥ್ರಿಪ್ಸ್ಗಳ ಕಾಟ, ಥ್ರಿಪ್ಸ್ಗಳು ಈ ಹೂವಿನ ಜೊತೆಯಲ್ಲಿ ಇರ್ತವೆ, ಈ ಕೊತ್ತಿನ ಭಾಗದ ಉಳಿದಿರೋವಂಥ ಭಾಗಗಳು ಒಳಗೆ ಇರ್ತವೆ. ಸೊ ಅದನ್ನು ತೆಗೆದುಬಿಟ್ರೆ ಏನಾಗುತ್ತೆ ಅವು, ಸೊ ಮತ್ತು ಒಣ ಎಲೆಗಳನ್ನು ತೆಗೆದಿರೋ ಅವು ಕುಂತ್ಕೊಳ್ಳಿಕ್ಕೆ ಜಾಗ ಇರಲ್ಲ, ಸೊ ಆವಾಗ ಅದ್ರ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಅದರಿಂದ ಥ್ರ್ಯಾಶಿಂಗ್ ಮಾಡಿಕೊಂಡು ಕೊತ್ತನ್ನು ತೆಗೆದುಬಿಡೋದು ಒಂದು ಕೊನೆಯಲ್ಲಿ ತೆಗಿ ಮಾಡ್ತಾರೆ. ಮತ್ತು ಎಳೆ ಗಿಡಗಳನ್ನ ಏನಾದರೂ ನಾಟಿ ಮಾಡಿದರೆ ಅದು ಹೇಗೆ ನೋಡ್ಬೇಕಾಗುತ್ತೆ? ಅದು ಬಹಳ ಮುಖ್ಯ, ಯಾಕೆಂದರೆ ಏಲಕ್ಕಿ ಏನಾಗುತ್ತೆ ಅಂತ ಹೇಳಿದರೆ ಒಂದು ಆರು ತಿಂಗಳಲ್ಲಿ ಚೆನ್ನಾಗಿ ಬೆಳೆದು ಬಿಡ್ಬೇಕು. ಒಂದು ವರ್ಷದಲ್ಲಿ ಏಲಕ್ಕಿ ಒಂಥರ ತೋಟದ ಥರ ಕಾಣಬೇಕು, ಆ ರೀತಿ ಮನಸ್ಥಿತಿಯಲ್ಲಿ ಬೆಳಿಬೇಕೆ ಶುರು ಮಾಡಿದರೆ ಏಲಕ್ಕಿ ಚೆನ್ನಾಗಾಗುತ್ತೆ. ಸೊ ನೆಟ್ಬಿಟ್ಟು ಸುಮ್ಮಗಿದ್ರೆ ಏಲಕ್ಕಿ ಬೆಳೆಯೋದೇ ಇಲ್ಲ. ಸೊ ಅದರಿಂದ ನೀವು ಮೊದಲೇ ಹೇಳಿದಂಗೆ ತೇಲ್ಸೆ ಮಳೆ ಜಾಸ್ತಿ ಇರುವಾಗ ನೆಡಬೇಕಾಗುತ್ತೆ, ಮೇಲೆ ನೆಟ್ಕೋಬೇಕಾಗುತ್ತೆ ಅದು ಕಂದುಗಳನ್ನಾದರೆ. ಸೊ ತಾಯಿ ಗಿಡಗಳಾದ್ರೂ ಸುದಾ ಆದಷ್ಟು ಮೇಲೆ ನೆಟ್ಕೊಬೇಕು. ಸೊ ಎರಡು ನೀರು ನಿಲ್ಲಬಾರ್ದು, ಮತ್ತೆ ಗೊಬ್ಬರ ಒಂದು ತಿಂಗಳಿಗೊಂದು ಸಾರಿ ಒಂದು ಸ್ವಲ್ಪ ಗೊಬ್ಬರವನ್ನು ಕೊಡ್ವಿ. ಫಸ್ಟ್ ಒಂದು ಮೂರು ತಿಂಗಳು ಮಳೆ ಇರೋದ್ರಿಂದ ಮಳೆ ಜೊತೆ ಸೇರಿಕೊಂಡು ಒಂದು ಸ್ವಂದ 50 ಗ್ರಾಮಿಂದ 100 ಗ್ರಾಮ್ ಅಷ್ಟು ಗೊಬ್ಬರವನ್ನು ಕೊಟ್ಟು, ಮತ್ತು ಒಂದು 6 ತಿಂಗಳಾದಮೇಲೆ ಒಂದು ಮೈಕ್ರೋನ್ಯೂಟ್ರಿಯಂಟನ್ನು ಸ್ಪ್ರೇ ಮಾಡಿಕೊಂಡು ಅದ್ರ ಮಧ್ಯೆ ಯಾವುದು ಬೋರರ್ ಬರ್ದಂಗೆ, ಅದು ರೋಗರ್ ಇರ್ಬೋದು ಅಥವಾ ಡೈಮಿಥೇಟು ಮತ್ತು ಕ್ವಿನಾಲ್ಪಾಸು ಪಿಪ್ರೋನಿಲ್ಲು ಈ ಥರ ಯಾವ್ದಾದ್ರು ಒಂದು ಕೆಮಿಕಲನ್ನು ಸಿಂಪಡಣೆ ಮಾಡಿಕೊಂಡು, ಅಂದರೆ ಅದು ಕಂದು ಕೊರಕ ಆದರೂ ಆಗ್ಬೋದು ಅಥವಾ ಈ ಕಾಯಿ ಕೊರಕ ಆದರೂ ಆಗ್ಬೋದು. ಹೌದು, ಅದಕ್ಕೂ ಸಣ್ಣ ಗಿಡಕ್ಕೂ ಬರುತ್ತೆ, ಮತ್ತು ಶೂಟ್ ಫ್ಲೈ ಅಂತಲೂ ಬರುತ್ತೆ ನೀರು ಕಡಿಮೆ ಆದಾಗ. ಸೊ ನೀರನ್ನು ಕೊಟ್ಕೊಂಡ್ರೆ, ಸೊ ಅವಾಗ ಏನಂದರೆ ಕಂದುಗಳ ಸಂಖ್ಯೆ ಜಾಸ್ತಿ ಬಂದಷ್ಟು ಇವೆಲ್ಲ ಸಣ್ಣ ಇಶ್ಯೂ ಆಗುತ್ತೆ, ಕಂದುಗಳ ಸಂಖ್ಯೆ ಕಡಿಮೆ ಇದ್ರೆ ಇದೇ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಅದರಿಂದ ನಾನು ಯಾವಾಗಲೂ ರೈತರಿಗೆ ಹೇಳೋದು, ಕಂದುಗಳ ಸಂಖ್ಯೆ ಜಾಸ್ತಿ ಮಾಡಿಕೊಳ್ಳಿ ನೀರು ಮತ್ತು ಗೊಬ್ಬರವನ್ನು ಕೊಟ್ಟು, ಆವಾಗ ಈ ಹುಳುಗಳದ್ದೇನು ಅಂತ ದೊಡ್ಡ ಸಮಸ್ಯೆ ಅನ್ಸಲ್ಲ. ಅದು ಎರಡೇ ಎರಡು ಕಂದಿದ್ರೆ ಏನಾಗುತ್ತೆ, ಅದಕ್ಕೆ ಬಂದು ಒಡೆದು ಬಿಡುತ್ತೆ, ಮತ್ತೆ ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ಮತ್ತೆ ಅದನ್ನು ಕಟ್ ಮಾಡಬೇಕಾಗತ್ತೆ, ಕಟ್ ಮಾಡಿದ್ರೆ ತಿರುಗಾ ಕಂದುಗಳು ಬರಲ್ಲ. ಸೊ ಅದರಿಂದ ಕಂದುಗಳ ಸಂಖ್ಯೆಯನ್ನು ಬೇಗ ಬೇಗ ಜಾಸ್ತಿ ಮಾಡಿಕೊಂಡಷ್ಟು ಏಲಕ್ಕಿ ಚೆನ್ನಾಗಿ ಬೆಳೀತಿದ್ದಾರೆ. ಇತ್ತೀಚೆಗೆ ನೆಲ್ಲೆ ಹನಿ ಎಲ್ಲ ಬೆಳೆಯೋ ರೈತರು ತುಂಬ ಚೆನ್ನಾಗಿ ಬೆಳೀತಿದ್ದಾರೆ. ಸೊ ನಮ್ಮದು ಪ್ರಾಕ್ಟೀಸ್ ಎರಡೇ ಗೊಬ್ಬರ ಆ ಥರ ಏನಿಲ್ಲ. ಸೊ ಆದಷ್ಟು ನೋಡಿ ನೋಡಿ ಕೊಡ್ತಾ ಇರ್ತಾರೆ, ಪ್ರತಿ ತಿಂಗಳೂ ಸಣ್ಣದಾಗಿ ಕೊಡ್ತಲೇ ಇರ್ತಾರೆ, ಸಣ್ಣದಾಗಿ ಕೊಡ್ತಾ ಇರ್ತಾರೆ. ಅದರಿಂದ ಆ ತೋಟಗಳು ನೋಡ್ಲಿಕ್ಕೂ ಒಂಥರ ಚೆನ್ನಾಗಿ ಆಗ್ತಾ ಇದ್ದಾವೆ. ಸೊ ಈ ಕಡೆ ಒಂದು ಸ್ವಲ್ಪ ಖರ್ಚಾಗುತ್ತೆ, ಅದ್ರ ಜೊತೆಗೆ ಒಳ್ಳೆ ಇಳುವರಿ ಬಂದು 1/4 ಕೆಜಿಯಿಂದ 1 ಕೆಜಿ ಗಂಟ ಕುಯ್ತಾರೆ. ಸೊ ಆವಾಗ ಅದು ಕುಯ್ದಾಗ ಒಳ್ಳೆ ದುಡ್ಡು ಆಗುತ್ತೆ. ಸೊ ಅದರಿಂದ ಆದಷ್ಟು ಏಲಕ್ಕಿಯನ್ನು 1 ಎಕರೆಗೆ 100 ರಿಂದ 150 ಕೆಜಿ ಬೆಳಿಲಿಕ್ಕೆ ಶುರುವಾದರೆ ದುಡ್ಡಾಗುತ್ತೆ, ಕನಿಷ್ಠ ಅಷ್ಟು ಬೆಳೆ ಅಷ್ಟು ಬೆಳೆದ್ರೆ ದುಡ್ಡಾಗುತ್ತೆ. ಇದೇನಾಗುತ್ತೆ ಅಂದರೆ 50 ಕೆಜಿ ಎಲ್ಲ ಬೆಳೆದ್ರೆ ದುಡ್ಡಾಗಲ್ಲ, ಏಲಕ್ಕಿ ಬೆಳೀತೀವಿ ವೆಚ್ಚಕ್ಕೆ ಸರಿಯಾಗ್ಬಿಡುತ್ತೆ, ಮತ್ತು ಖರ್ಚು ಮಾಡಲಿಕ್ಕೂ ಕಷ್ಟ. ಒಂದು 100 ಕೆಜಿ ಮೇಲೆ ಬೆಳಿಲಿಕ್ಕೆ ಅಂದರೆ ಒಂದು 300 ಕೆಜಿ ಗಂಟನೂ ಬೆಳೆಯೋರು ಇದ್ದಾರೆ, 500 ಕೆಜಿ ಬೆಳೆಯೋರು ಇದ್ದಾರೆ, ಒಂದು 250-300 ಕೆಜಿ ಬೆಳೆಯೋರು ಇದ್ದಾರೆ. ಸೊ ಅಂಥವ್ರಿಗೆ ಏಲಕ್ಕಿಯಿಂದ ಆದಾಯ ಬರುತ್ತೆ ಅಂತ ಹೇಳ್ತಾರೆ. 50 ಕೆಜಿ ಎಲ್ಲ ಬೆಳೆಯೋರಿಗೆ ಆದಾಯ ಕಡಿಮೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಮುಂಗಾರಿನ ನಂತರ ಏಲಕ್ಕಿ ಬೆಳೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9663692411. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9663692411. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಂಗಾರು ಮಳೆ ನಂತರ ಈ ಏಲಕ್ಕಿ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರು ಬಿತ್ತನೆ ಬೀಜವನ್ನು ಖರೀದಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಅಧಿಕೃತ ಬಿತ್ತನೆ ಬೀಜದ ಮಾರಾಟಗಾರರಿಂದಲೇ ಬಿತ್ತನೆ ಬೀಜವನ್ನು ಕೊಂಡ್ಕೋಬೇಕು. ಬಿತ್ತನೆ ಬೀಜವನ್ನು ಖರೀದಿ ಮಾಡಿದಾಗ ತಪ್ಪದೇ ಅಧಿಕೃತ ರಸೀದಿಯನ್ನು ಪಡಿಬೇಕಾಗತ್ತೆ. ರಸೀದಿಯಲ್ಲಿ ಲಾಟ್ ನಂಬರನ್ನು ನಮೂದಿಸಿರಬೇಕು. ಚೀಲದ ಮೇಲೆ ನಮೂದಿಸಿರೋ ರೀತಿಯಲ್ಲಿ ತೂಕ ಸರಿಯಾಗಿದೆಯೇ ಇಲ್ವೇ ಎಂಬುದನ್ನು ಖಚಿತ ಮಾಡ್ಕೋಬೇಕು. ಜೊತೆಗೆ ಆ ಬಿತ್ತನೆ ಬೀಜದ ಚೀಲಕ್ಕೆ ಯಂತ್ರದಿಂದ ಹೊಲಿಗೆಯನ್ನು ಹಾಕಲಾಗಿದೆಯೇ ಎನ್ನುವುದನ್ನು ಖಚಿತ ಮಾಡ್ಕೋಬೇಕಾಗತ್ತೆ. ಬಿತ್ತನೆ ಬೀಜದ ಉತ್ಪಾದಕರು ಮತ್ತು ಮಾರಾಟಗಾರರ ವಿಳಾಸವನ್ನು ಗಮನಿಸಬೇಕು. ಬಿತ್ತನೆ ಬೀಜ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪರೀಕ್ಷಿಸಲ್ಪಟ್ಟು ಗುಣಮಟ್ಟದ ಬಗ್ಗೆ ದೃಢೀಕರಣವನ್ನು ಪಡ್ಕೊಂಡಿದೆಯೇ ಇಲ್ವೇ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ದೃಢೀಕರಣಕ್ಕಾಗಿ ಕೆಲವೊಂದು ಟ್ಯಾಗ್ಗಳನ್ನು ಅಳವಡಿಸಲಾಗಿರುತ್ತೆ. ಇದನ್ನು ನಾವು ಖಾತ್ರಿಪಡಿಸ್ಕೋಬೇಕು. ಬಿತ್ತನೆಗೆ ಮುಂಚೆ ಬೀಜ ಮೊಳೆಯುವಿಕೆಯ ಪ್ರಮಾಣವನ್ನು ಪರೀಕ್ಷೆ ಮಾಡ್ಕೋಬೇಕು. ಬಿತ್ತನೆ ಬೀಜವನ್ನು ಕೀಟನಾಶಕದಿಂದ ಉಪಚರಿಸಲಾಗಿದೆಯೇ ಎಂಬುದನ್ನು ಗಮನಿಸ್ಕೋಬೇಕು. ಬಿತ್ತನೆ ಬೀಜದ ಚೀಲ, ಸ್ವಲ್ಪ ಪ್ರಮಾಣದ ಬಿತ್ತನೆ ಬೀಜ, ಜೊತೆಗೆ ಈ ದೃಢೀಕರಣದ ಬಗ್ಗೆ ಲಗತ್ತಿಸಿರುವಂಥ ಟ್ಯಾಗ್ಗಳನ್ನು ಬೆಳೆ ಕಟಾವಾಗುವವರೆಗೂ ಕೂಡ ಸುರಕ್ಷಿತವಾಗಿ ಕಾಯ್ದಿಟ್ಕೋಬೇಕಾಗತ್ತೆ. ಜೊತೆಗೆ ಆ ಬಿತ್ತನೆ ಬೀಜದ ಉತ್ಪಾದನಾ ದಿನಾಂಕ ಮತ್ತು ಅದರ ವಾಯಿದೆ ಅಥವಾ ಅವಧಿ ಬಗ್ಗೆನೂ ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನು ರೈತ ಬಾಂಧವರು ಕೀಟನಾಶಕಗಳನ್ನು ಖರೀದಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಕೀಟನಾಶಕಗಳನ್ನು ಅಧಿಕೃತ ಮಾರಾಟಗಾರರಿಂದಲೇ ಖರೀದಿ ಮಾಡಬೇಕು. ಕೀಟನಾಶಕವನ್ನು ಖರೀದಿಸಿದಾಗ ತಪ್ಪದೇ ಅಧಿಕೃತ ರಸೀದಿಯನ್ನು ಪಡಿಬೇಕಾಗತ್ತೆ. ರಸೀದಿಯಲ್ಲಿ ಬ್ಯಾಚ್ ನಂಬರು, ಜೊತೆಗೆ ಲಾಟ್ ನಂಬರು, ಹಾಗೆಯೇ ಖರೀದಿಸಿದಂಥ ಪ್ರಮಾಣವನ್ನು ಕೂಡ ತಪ್ಪದೇ ನಮೂದಿಸಿರಬೇಕು. ಕೀಟನಾಶಕದ ಬಾಟಲಿ ಅಥವಾ ಪೊಟ್ಟಣ ತೆರೆದಿಲ್ಲ ಎನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಕೀಟನಾಶಕದ ಉತ್ಪಾದಕರು ಮತ್ತು ಮಾರಾಟಗಾರರ ವಿಳಾಸವನ್ನು ಗಮನಿಸಬೇಕಾಗತ್ತೆ. ಕೀಟನಾಶಕದ ಬಾಟಲಿ ಅಥವಾ ಪೊಟ್ಟಣದ ಮೇಲೆ ISI ಚಿಹ್ನೆ ಇರೋದನ್ನು ಗಮನಿಸಬೇಕು. ಜೊತೆಗೆ ಕೀಟನಾಶಕದ ತಾಂತ್ರಿಕ ಹೆಸರು, ಮಾರಾಟದ ಹೆಸರು, ಕ್ರಿಯಾಶೀಲ ವಸ್ತು ಮತ್ತು ಅದರ ಪ್ರಮಾಣವನ್ನು ನಮೂದಿಸಲಾಗಿದೆಯೇ ಎಂಬುದನ್ನು ಖಾತ್ರಿ ಮಾಡ್ಕೋಬೇಕಾಗತ್ತೆ. ಕೀಟನಾಶಕದ ಉತ್ಪಾದನಾ ದಿನಾಂಕ ಮತ್ತು ಅವಧಿ ಮೀರುವಂಥ ದಿನಾಂಕಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಅದನ್ನು ನೋಡಿಕೊಂಡೇ ಕೊಂಡ್ಕೋಬೇಕಾಗತ್ತೆ. ಕೀಟನಾಶಕದ ಗುಣಮಟ್ಟದ ಬಗ್ಗೆ ಅನುಮಾನ ಇದ್ದರೆ ಸಮೀಪದ ಕೀಟನಾಶಕ ಪರಿವೀಕ್ಷಕರ ಮುಖಾಂತರ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಗುಣಮಟ್ಟದ ಖಾತ್ರಿಯನ್ನು ಮಾಡ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು ಅಥವಾ ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸ್ಬೋದು. ರೈತರ ಸಹಾಯವಾಣಿ 1800453553 ಕರೆ ಮಾಡಬಹುದು. ಹಾಗೆಯೇ ಕಿಸಾನ್ ಕಾಲ್ ಸೆಂಟ್ರು ಕೂಡ ರೈತರು ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು. ಕಿಸಾನ್ ಕಾಲ್ ಸೆಂಟರ್ನ ಸಂಖ್ಯೆ ಹೀಗಿದೆ: 1800150551. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಂದ 26,700 ರೂಪಾಯಿ, ಅರಬಿಕಾ ಚೆರಿ 13,900 ರೂಪಾಯಿಂದ 15,500 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಂದ 17,000 ರೂಪಾಯಿಗಳು, ರೋಬಸ್ಟಾ ಚೆರಿ 10,400 ರೂಪಾಯಿಂದ 11,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ವಿಷಯ: ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ನಿತಿನ ಸುದ್ದಿ. ಮರಗೋಡು ಗ್ರಾಮದ ನಿವಾಸಿ ಕೆಎನ್ಆರ್ ಬೋಪಯ್ಯ ಅವರ ಪತ್ನಿ ಲೀಲಾವತಿ ಅವರು ಇಂದು ನಿಧನರಾಗಿದ್ದಾರೆ. 65 ವರ್ಷ ಪ್ರಾಯದ ಕೆಎನ್ಆರ್ ಲೀಲಾವತಿ ಅವರ ತವರುಮನೆ ಗಾಳಿಬೀಡು ಕೋಚನ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮರಗೋಡುವಿನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಕೊಡುಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಪ್ರಸ್ತುತ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಗಣತಿರಿ ಮತ್ತೆ ಮುಂದೆ ನಡೆಯಲಿರುವ ಕೇಂದ್ರ ಸರ್ಕಾರದ ಜಾತಿ ಗಣತಿರಿ ಜಾತಿ ಕಾಲಂಲಿ ಗೌಡ, ಉಪಜಾತಿ ಅರೆಭಾಷೆ ಗೌಡ, ಮಾತೃಭಾಷೆ ಅರೆಭಾಷೆತ ಎಲ್ಲ ಅರೆಭಾಷೆ ಗೌಡರು ನಮೂದಿಸಕುತ ಕೊಡುಗುಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿಯವು ಕೇಳಿಕೊಂಡಳು. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ದಿನೇಶ್ ಗುಂಡೂರಾವ್ ಇಂದು ಜಿಲ್ಲೆಗೆ ಬಂದಿದ್ದೋ. ಮಂತ್ರಿಗ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆ ಹಂಗೆ ಹುದುಕೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ನೋಡ್ದೋ. ಅಲ್ಲಿಂದವು ಸುದ್ದಿಗಾರರೊಟ್ಟಿಗೆ ಮಾತಾಡಿ ವಿರಾಜಪೇಟೆನ ಸಾರ್ವಜನಿಕ ಆಸ್ಪತ್ರೆನ ಜಿಲ್ಲಾ ಆಸ್ಪತ್ರೆಯಾಗಿ, ಹುದುಕೇರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರನ ಸಮುದಾಯ ಆರೋಗ್ಯ ಕೇಂದ್ರ ಆಗಿ, ಹಂಗೆ ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರನ ತಾಲೂಕು ಆಸ್ಪತ್ರೆಯಾಗಿ ಮಾಡಿವೆ. ವಿರಾಜಪೇಟೆಯಲ್ಲಿ 400 ಹಾಸಿಗೆ ಆಸ್ಪತ್ರೆಯಾಗಿ ಮಾಡುವ ಉದ್ದೇಶ ಇತ್ತು. ಸದ್ಯ 250 ಹಾಸಿಗೆನ ಆಸ್ಪತ್ರೆಯಾಗಿ ಕಟ್ಟಿವೆ. ಸುಮಾರು 105 ಕೋಟಿ ರೂಪಾಯಿ ಖರ್ಚಿಲಿ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆನ ಜಿಲ್ಲಾ ಆಸ್ಪತ್ರೆಯಾಗಿ ಕಟ್ಟಿವೆ. ಹುದುಕೇರಿಲಿ ಸುಮಾರು 6 ಕೋಟಿ ರೂಪಾಯಿ ಖರ್ಚಿಲಿ 30 ಹಾಸಿಗೆನ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಮಾಡಿವೆ. ಹಂಗೆ ಕುಶಾಲನಗರಲ್ಲಿ 40 ಕೋಟಿ ರೂಪಾಯಿ ಖರ್ಚಿಲಿ ತಾಲೂಕು ಆಸ್ಪತ್ರೆಯಾಗಿ ಮಾಡಿವೆ. ನವೆಂಬರ್ ಇಲ್ಲರೆ ಡಿಸೆಂಬರ್ ತಿಂಗಳಲ್ಲಿ ವಿರಾಜಪೇಟೆ ಹುದುಕೇರಿ ಮತ್ತು ಕುಶಾಲನಗರ ಆಸ್ಪತ್ರೆಯನ್ನು ಕಟ್ಟಿಕೆ ಭೂಮಿ ಪೂಜೆ ಮಾಡಿವೆತ್ತ ಅವು ಮಾಹಿತಿನ ಕೊಟ್ಟು. ಅಲ್ಲಿಂದ ಮಂತ್ರಿಗ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ನೋಡಿ ಕಾಯಿಲಸ್ತರ ಆರೋಗ್ಯನ ವಿಚಾರಿಸಿ ತೀವ್ರ ನಿಗಾ ಘಟಕ ಸೇರಿದಂಗೆ ಬೇರೆ ಬೇರೆ ವಿಭಾಗಕ್ಕೆ ಹೋಗಿ ನೋಡಿ ಗರಿಬರಿಗೆ ಒಳ್ಳ ಆರೋಗ್ಯ ಸೇವೆಯನ್ನು ಕೊಡಕುತ್ತ ಡಾಕ್ಟರ್ಗಳಿಗೆ ಸೂಚನೆ ಕೊಟ್ಟು. ಅಲ್ಲಿಂದವು ಆಸ್ಪತ್ರೆಗಳ ಕಟ್ಟಿಕ್ಕಿರುವ ಜಾಗಗಳ ನೋಡಿ ಆಲೂರು ಸಿದ್ದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ನೋಡಿ ಮಾಹಿತಿನ ತಕೊಂಡು. ಇದೇ ಹೊತ್ತಲ್ಲಿ ಮಂತ್ರಿಗಳೊಟ್ಟಿಗೆ ಶಾಸಕ ಅಜ್ಜಿ ಕುಟೀರ ಎಸ್ ಪೊನ್ನಣ್ಣ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರವು ಸೇರಿದಂಗೆ ಇಂಜಿನಿಯರ್ಗ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದು. ಮಡಿಕೇರಿ ದಸರಾ ಜನೋತ್ಸವದ ಮುಖ್ಯ ಆಕರ್ಷಣೆಯಾಗಿರುವ ಬಹುಭಾಷಾ ಕವಿಗೋಷ್ಠಿ ನಾಡ್ದು ತಾರೀಕು 25ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಮಡಿಕೇರಿಪೇಟೆನ ಗಾಂಧಿಬಾಣಿನ ಕಲಾ ಸಂಭ್ರಮ ವೇದಿಕೆಯಲ್ಲಿ ದಿನಪೂರ್ತಿ ಏರ್ಪಾಡಾಟುತ್ತ ಕವಿಗೋಷ್ಠಿ ಸಮಿತಿನ ಅಧ್ಯಕ್ಷ ಉಜ್ವಲ್ ರಂಜಿತ್ ಅವು ತಿಳಿಸೋಳು. ಇದೇ ಹೊತ್ತಲ್ಲಿ ಕಾವ್ಯಕಲರವ ಅನಾವರಣ ಕವನ ಸಂಕಲನ, ಡಿಎಚ್ ಪುಷ್ಪಾ ಅವು ಬರೆದ ಸಂವೇದನೆ, ಶೋಭಾ ರಕ್ಷಿತ್ ಅವು ಬರೆದ ಮನಸೆಳೆದ ಹಿಮಗಿರಿ ಪ್ರವಾಸ ಕಥನ ಪುಸ್ತಕಗ ಬಿಡುಗಡೆಯಾದೆ. ಹಂಗೆ ವೇದಿಕೆಯಲ್ಲಿ ಈ ಸಲ 77 ಕವಿಗ ಬೇರೆ ಬೇರೆ ಭಾಷೆಯಲ್ಲಿ ಕವನಗಳ ಓದಿವೆ ಅಂತ ಅವು ಮಾಹಿತಿನ ಕೊಟ್ಟಳು. ಮಡಿಕೇರಿ ದಸರಾದ ಹೆಸರು ಪಡೆದ 4 ಶಕ್ತಿದೇವತೆಗಾದ ಶ್ರೀ ಕುಂದೂರು ಮೊಟ್ಟೆ ಚೌಟಿ ಮಾರಿಯಮ್ಮ, ಶ್ರೀ ದಂಡಿನ ಮಾರಿಯಮ್ಮ, ಶ್ರೀ ಕೋಟೆ ಮಾರಿಯಮ್ಮ, ಹಂಗೆ ಶ್ರೀ ಕಂಚಿ ಕಾಮಾಕ್ಷಿ ಕರಗ ದೇವರುಗಳಿಗೆ ಮಡಿಕೇರಿಪೇಟೆನ ಮಹಾದೇವಪೇಟೆಯಲ್ಲಿರುವ ಪಂಪಿನಕೆರೆ ಹತ್ರ ಪೂಜೆ ಮಾಡಿ ಈ ಸಲದ ಮಡಿಕೇರಿ ದಸರಾ ಹಬ್ಬಕ್ಕೆ ಚಾಲನೆ ಕೊಟ್ಟಳು. ಮಡಿಕೇರಿ ಜನೋತ್ಸವ ದಸರಾ ಕಾರ್ಯಕ್ರಮ ನಡೀತಿರುವ ಗಾಂಧಿಬಾಣಿನ ಕಲಾಸಂಭ್ರಮ ವೇದಿಕೆಯಲ್ಲಿ ನಾಳೆ ಕಾಪಿ ದಸರಾ ನಡೆದಿದೆ. ಕಾಪಿ ದಸರಲ್ಲಿ ಕಾಪಿಗೆ ಸಂಬಂಧಪಟ್ಟ ಮತ್ತೆ ಕೆಪೆ ಸೇರಿದಂಗೆ 45 ಅಂಗಡಿಗ ಜನರ ಮನಸ್ಸಿನ ಗೆಲ್ಲಿಕೆ ಉಟ್ಟು ಕಾಪಿ ಬೆಳೆಗಾರರಿಗೆ ತುಂಬ ಮಾಹಿತಿ ಕೊಡುವ ಕಾರ್ಯಕ್ರಮ ಬೆಳಿಗ್ಗೆ 10:30 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಏರ್ಪಾಡಾಟು. ಹಂಗೆ ಇದೇ ಹೊತ್ತಲ್ಲಿ ಜಿಲ್ಲೆನ 10 ಜನ ಸಾಧಕ ಕೃಷಿಕರಿಗೆ ಮಧ್ಯಾಹ್ನ 1 ಗಂಟೆಗೆ ಸನ್ಮಾನ ಸಹ ಏರ್ಪಾಡಾಟು. ಗಾಳಿಬೀಡು ಜವಾಹರ ನವೋದಯ ವಿದ್ಯಾಲಯಲ್ಲಿ 2026-27 ಸಾಲಿ ಖಾಲಿ ಇರುವ 9 ಮತ್ತು ಸುರುಣ PUC ಕ್ಲಾಸ್ಗಳಿಗೆ ಸೇರಿಕೆ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 10 ಅಕ್ಟೋಬರ್ 7ಕ್ಕೆ ಮುಟ ಕಾಲಾವಕಾಶ ಉಟ್ಟು. ಜಾಸ್ತಿ ಮಾಹಿತಿ ಬೇಕರೆ ವಿದ್ಯಾಲಯದ ವೆಬ್ಸೈಟಿಂದ ನೋಡಿ ತಿಳ್ಕೊಳಕ್ಕ ವಿದ್ಯಾಲಯದ ಪ್ರಿನ್ಸಿಪಾಲವು ತಿಳಿಸೋಣ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದಡಿಲಿ ಮಕ್ಕಳ ವಿಭಾಗದಿಂದ ಇದೇ ತಾರೀಕು 25ಕ್ಕೆ ಬೆಳಿಗ್ಗೆ 10:30 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಬೋಧಕ ಆಸ್ಪತ್ರೆನ ಮಕ್ಕಳ ಹೊರರೋಗ್ಯ ವಿಭಾಗಲಿ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ವಿರಾಜಪೇಟೆನ ಮಾಜಿ ಸೈನಿಕರ ಸಹಕಾರ ಸಂಘದ ಕಡೆಯಿಂದ ಅಲ್ಲಿನ ಅಮರ ಜವಾನ್ ಸ್ತಂಭಲಿ ಹುತಾತ್ಮ ಯೋಧರಿಗೆ ಗೌರವ ಒಪ್ಪಿಸುವ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10:30 ಏರ್ಪಾಡಾಟು. ಯುವ ದಸರಾದ ಕಡೆಯಿಂದ ಇದೇ ತಾರೀಕು 26ಕ್ಕೆ ಬೆಳಿಗ್ಗೆ 10:30 ಮಧ್ಯಾಹ್ನ 2 ಮುಟ ಮಡಿಕೇರಿಪೇಟೆನ ರಾಜದರ್ಶನ ಸಭಾಮಂಡಳಿ ಚಾಕ್ರಿ ಮೇಳ ಏರ್ಪಾಡಾಟು. ಮೇಳಕ್ಕೆ ಸುಮಾರು ಖಾಸಗಿ ಕಂಪನಿಯು ಬಂದು ತಮ್ಮ ಸಂಸ್ಥೆಯಲ್ಲಿ ಖಾಲಿ ಇರುವ ಚಾಕ್ರಿಗಳಿಗೆ ಸೇರಿಸಿಕೊಂಡವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಹಾಗೆ ಯಾವುದೇ ಪದವಿ ವಿದ್ಯಾರ್ಹತೆಯನ್ನು ಪಡ್ಕೊಂಡಿರವು ಸರಿಯಾದ ದಾಖಲಾತಿಗೊಳಟಿಗೆ ಬಂದು ಮೇಳಲ್ಲಿ ಕೂಡಿಯಾಡಕುತ್ತ ಜಿಲ್ಲಾ ಉದ್ಯೋಗ ಅಧಿಕಾರಿಗ ತಿಳಿಸೋಳು. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿನ ಕಡೆಯಿಂದ 8ನೇ ವರ್ಷದ ಮಹಿಳಾ ದಸರಾ ಮಡಿಕೇರಿಪೇಟೆನ ಗಾಂಧಿ ಬಾಣಿಲಿ ಇದೇ ತಾರೀಕು 28ಕ್ಕೆ ಏರ್ಪಾಡಾಟು. ಇದರ ಬಾಬತ್ತು ಜಿಲ್ಲೆಯ ಹೆಣ್ಣು ಜನರಿಗೆ ತರವರಿ ಪೈಪೋಟಿಗ ಏರ್ಪಾಡು ಮಾಡಿರುತ್ತ ಸಮಿತಿನ ಅಧ್ಯಕ್ಷ ಕುಡಿಕಲ್ ಸಂತೋಷವು ಮಾಹಿತಿನ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್ ಪ್ರಾಯೋಜಕರು ಕೊಡುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಅಮ್ಮ, ಯಾವ ಗೃಹ ಪ್ರವೇಶಕ್ಕೆ ಹೋದ್ರೂ ಅಲ್ಲಿರೋ ಟೈಲ್ಸ್ ನಿಂದ ಹಿಡಿದು ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಫರ್ನಿಚರ್ ಮುಂತಾದ ಎಲ್ಲವೂ ಬಿಲ್ಡ್ ಡೆಕೋರ್ ನಿಂದಲೇ ಖರೀದಿಸುತ್ತಿರುವುದು ಅಂತ ಹೇಳ್ತಾ ಇದ್ದಾರೆ. ಹೌದು, ನಮ್ಮ ರೂಪಿಕಾ ಟೀಚರ್ ಕೂಡ ಬಿಲ್ಡ್ ಡೆಕೋರ್ ಅಂತಾನೆ ಹೇಳಿದ್ದು. ಟೈಲ್ಸ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಪೇಂಟ್ಸ್, ಫರ್ನಿಚರ್ ಮುಂತಾದ ಎಲ್ಲಾ ಐಟಮ್ಸ್ ದಸರಾ ಬಿಗ್ ಸೇಲ್ ನಲ್ಲಿ 65% ಡಿಸ್ಕೌಂಟ್ ನಲ್ಲಿ ಸಿಗ್ತಾ ಇದೆ. ಅಲ್ಲದೆ ಹಲವು ಬಹುಮಾನಗಳೊಂದಿಗೆ ಸ್ವಿಫ್ಟ್ ಕಾರ್ ಕೂಡ ಗೆಲ್ಬಹುದು. ಇರಿಟಿಗೆ ತಲುಪುವ 1 ಕಿಲೋಮೀಟರ್ ಮುಂಚಿತವಾಗಿ ಸಿಗುವ ಮಾಡತಿಲ್ ಚಿಕ್ಕ ಟೌನ್ ನಲ್ಲಿ ಬಿಲ್ಡ್ ಡೆಕೋರ್ ಮಾಡತಿಲ್ ಇರಿಟಿ. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಮಡಿಕೇರಿಯ ಆಶೀರ್ವಾದ್ ಫರ್ನಿಚರ್ ನಲ್ಲಿ ದಸರಾ ಫೆಸ್ಟಿವ್ ಡಿಸ್ಕೌಂಟ್ ಸೇಲ್. ಯಾವುದೇ ಫರ್ನಿಚರ್ ಗಳ ಖರೀದಿಯ ಮೇಲೆ 30% ಡಿಸ್ಕೌಂಟ್. ನಿಮಗಿಷ್ಟವಾದ ಫರ್ನಿಚರ್ ಗಳನ್ನು ಖರೀದಿಸಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ. ಆಶೀರ್ವಾದ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ 2 ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಇದೇ 30th September ಮುಂದುವರಿಸಲಾಗಿದೆ. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇಂಜ್ ಸ್ಟಾರ್ಟ್ಸ್ ಫ್ರಮ್ ₹3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನ್ನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಪುತ್ತೂರು, ಬೆಳ್ತಂಗಡಿ, ಗೋಣಿಕೊಪ್ಪಲ್, ಮಡಿಕೇರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ದಸರಾ ಫೆಸ್ಟಿವಲ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.